ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಸಣ್ಣ ಹಿಡುವಳಿಯಲ್ಲಿನ ಕೃಷಿ ಅನುಭವಗಳ ಕುರಿತು ಬೇಲೂರು ತಾಲೂಕು ತಿರುಮಲಹಳ್ಳಿಯ ರೈತ ಸಂಪರ್ಕಿಗಳಾದ ಮಹೇಶ್ ಟಿಎಸ್ ಹಾಗೂ ಡಿ ಮಮತಾ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ನಿರಂತರವಾಗಿ ಫ್ಲೋರೈಡ್ ಅಂಶ ಹೆಚ್ಚಾಗಿರುವ ನೀರು ಮತ್ತು ಆಹಾರ ಸೇವನೆಯಿಂದ ಮೂಳೆಗಳ ಫ್ಲೋರೋಸಿಸ್ ಬರುತ್ತದೆ. ಎಲುಬುಗಳ ಬಾಗುವಿಕೆ, ಸ್ನಾಯುಗಳ ಸೆಳೆತ, ನರಗಳ ತೊಂದರೆ ಉಂಟಾಗುತ್ತದೆ. ಫ್ಲೋರೈಡ್ ಅಂಶ ಹೆಚ್ಚಾಗಿರುವ ಕಪ್ಪು ಟೀ, ಕಪ್ಪು ಕಲ್ಲುಪ್ಪು, ಅಡಿಕೆ, ತಂಬಾಕುಗಳನ್ನು ಬಳಸದಿರಿ. ಫ್ಲೋರೈಡ್ ಅಂಶ 1 PPM ಗಿಂತ ಕಡಿಮೆ ಇರುವ ಶುದ್ಧ ನೀರನ್ನೇ ಕುಡಿಯಿರಿ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಪರಂಗಿ ಹಣ್ಣು, ಗೆಣಸುಗಳಂತಹ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಿರಿ. ಫ್ಲೋರೋಸಿಸ್ ಬರದಂತೆ ತಡೆಗಟ್ಟಿರಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕಿನ ತಿರುಮಲನ ಹಳ್ಳಿಯ ರೈತ ದಂಪತಿಗಳಾದ ಮಹೇಶ್ ಟಿಎಸ್ ಮತ್ತು ಮಮತಾ ಡಿ ಅವರಿಬ್ಬರು ಕೂಡ ನಮ್ಮೊಂದಿಗೆ ಇದ್ದಾರೆ. ಸಣ್ಣ ಹಿಡುವಳಿದಾರರು, ಸುಮಾರು 1.5 ಎಕರೆಯಷ್ಟು ಜಮೀನಿದೆ. ಈ 1.5 ಎಕರೆಯಷ್ಟು ಜಮೀನಿನಲ್ಲಿ ಬೇರೆ ಬೇರೆ ತರಹದ ಬೆಳೆಗಳನ್ನು ಬೆಳೆದುಕೊಂಡು ಅದರ ಜೊತೆಗೆ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾರೆ, ಹೈನುಗಾರಿಕೆಯನ್ನು ಮಾಡ್ತಾರೆ. ಇದರಿಂದಲೇ ಬದುಕನ್ನು ಕೂಡ ಕಟ್ಟಿಕೊಂಡಿರ್ತಕ್ಕಂಥವ್ರು. ಸಣ್ಣ ಹಿಡುವಳಿಯಲ್ಲಿ ಹೇಗೆ ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನೋದಕ್ಕೆ ಒಂದು ಒಳ್ಳೆಯ ಮಾದರಿ ಅಂತ ಹೇಳಿ ನಾವು ಅಂದ್ಕೊಳ್ಬಹುದು. ಈ ನಿಟ್ಟಿನಲ್ಲಿ ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದಾನೆ ಕೇಳಿ ತಿಳಿದುಕೊಳ್ಳೋಣ. ನಮಸ್ತೆ ಮಹೇಶ್ ಅವರೇ. ನಮಸ್ಕಾರ ಸರ್. ಎಷ್ಟು ವಯಸ್ಸಾಯ್ತು ನಿಮಗೆ? ಸರ್ 51. 51 ವರ್ಷ. ಹಾ, ಮೂಲ ಕಸಬು ಕೃಷಿನೇ? ಮೂಲ ಕಸಬು ಕೃಷಿ. ಈಗ ಮಧ್ಯದಲ್ಲಿ 96 ಕೋಳಿ ಫಾರಂ ತರಬೇತಿ ತಗೊಂಡು ಉದ್ಯೋಗ ಮಾಡ್ತೇನೆ ಸರ್. ಸ್ವಉದ್ಯೋಗ SLC ಲೋನ್ ತಗೊಂಡಿದ್ದೆ ಅವಾಗ. ಆಮೇಲೆ ಸ್ವಲ್ಪ 300 ಕೋಳಿ ಸಾಕಿ ಈಗ ಇತ್ತೀಚೆಗೆ 5,000 ಕೋಳಿ ಸಾಕುವಷ್ಟು ಬೆಳವಣಿಗೆ, ಅದನ್ನೇ ಕಸಬಾಗಿ ಮಾಡ್ಕೊಂಡು ಬದುಕ್ತಾ ಇದ್ದೀನಿ ಸರ್. ಎಷ್ಟು ಜನ ಅಣ್ಣತಮ್ಮದಿರು, ಎಷ್ಟು ಜಮೀನು ಇತ್ತು, ಈಗ ಎಷ್ಟಿದೆ ನಿಮಗೆ? ಸರ್, ನಾವು ಜಾಯಿಂಟ್ ಫ್ಯಾಮಿಲಿ ಇತ್ತು ಮುಂಚೆ. ನಮ್ಮ ತಂದೆಗೆ 3 4 ಎಕರೆ ಇತ್ತು, ಈಗ 1.5 ಎಕರೆ ಬಂದಿದ್ದೆ. ಈಗ 3 ಇದ್ವಿ, ಅದರ 1 ಚಿಲ್ಲರೆ ಹಂಚ್ಕೊಂಡು ನೇಪೇರರು ಮತ್ತೆ ಹುಲ್ಲು ರಾಗಿ ಹುಲ್ಲು ಬೆಳ್ಕೊಂಡು ಸ್ವಲ್ಪ ತೆಂಗಿನ ಗಿಡ ಇದೆ, 1-25 ಅದನ್ನ ಜೊತೆಯಲ್ಲಿ ಮಾಡ್ಕೊಂಡಿದ್ವಿ ಸರ್. ಮಮತಾ ಅವರೇ, ನಿಮ್ದು ಯಾವ ಊರು? ಸರ್, ನಂದು ತಿರುಮಲಹಳ್ಳಿ. ನಿಮ್ಮ ತವರೂರು ಯಾವ್ದು? ತಿರುಮಲಹಳ್ಳಿನೇ. ಇಲ್ಲೇ ಮದುವೆ ಆದ್ರಿ? ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 21 ಆಯ್ತು ಸರ್. 21 ಆಯ್ತು. ನೀವು ಕೂಡ ನಿಮ್ಮ ಮನೆಯವರು ಮಾಡ್ತಾರಾ ಅಂತ ಕೃಷಿಗೆ ನೆರವು ಆಗ್ತಿದ್ದೀರಾ? ಹೌದು ಸರ್, ಮಾಡ್ಕೊಂಡು ಹೋಗ್ತೀವಿ. ಏನೇನು ನೆರವು ಮಾಡ್ತೀರಾ ಅವ್ರಿಗೆ ನೀವು? ಸರ್, ತೋಟದ ಕೆಲಸ ಅಂದ್ರೆ ಕಡಿಮೆ ನಾನು ಮಾಡೋದು. ಇಲ್ಲಿ ಕೋಳಿ ಫಾರಂ ಕೆಲಸ ಮಾಡ್ತೀನಿ. ಅವ್ರ ಜೊತೆಗೆ ಫೀಡ್ ಹಾಕೋದು, ಡ್ರಿಂಕರ್ ತೊಳ್ಕೊಡೋದು, ಮತ್ತೆ ಏನ್ ಕೆಲಸ ಇರುತ್ತೆ ಎಲ್ಲ ಮಾಡ್ತೀನಿ. ಹಸು ಎಲ್ಲ ಇದೆ, ಹಾಲು ಕರ್ಕೊಡ್ತೀನಿ, ಎಲ್ಲ ಕೆಲಸ ಮಾಡ್ಕೊಡ್ತೀನಿ. ಈ ಕೋಳಿ ಸಾಕಾಣಿಕೆ ಮಾಡಬಹುದು ಅಂತ ಹೇಳಿ ನಿಮ್ಗೆ ಹೆಂಗೆ ಗೊತ್ತಾಯ್ತು ಮಹೇಶ್ ಅವ್ರೆ? ಸರ್, ನಾನು PUC ಓದ್ಬೇಕಾರೆ ನಾವು ಅಂದ್ರೆ ರಜೆ ಸಿಕ್ತಾಗ ಎಮ್ಮೆ ದನ ಕಾಯೋದು, ಅವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ. ಅವಾಗ ಸುಮ್ಮನೆ ದನ ಕಾಯ್ಕೊಂಡು ಅಥವಾ ಎಮ್ಮೆ ಕಾಯ್ಕೊಂಡು ಇರೋದು ಒಂದೇ ಮಾಡ್ಕೊಳಕ್ಕಾಗಲ್ಲ. ಜನ ಜಾಸ್ತಿ ಇರೋದ್ರಿಂದ ಏನಾದ್ರು ಮಾಡಬೇಕು ಅಂತ ಗುಡ್ಡದಲ್ಲಿ ಹೋದಾಗೆಲ್ಲ ಯೋಚನೆಗಳು ಶುರುವಾಯ್ತು ನನಗೆ. ಅವಾಗ ಈಗ ಇದನ್ನ ಆಯ್ಕೆ ಮಾಡ್ಕೊಂಡೆ, ಅದನ್ನ ಶುರು ಮಾಡ್ಕೊಂಡೆ. ಈಗ ಅದನ್ನ ಅದೇ ನನಗೆ ಜೀವನದಲ್ಲಿ ದಾರಿ ಆಯ್ತು ಸರ್. ಈಗ ಕೋಳಿ ಸಾಕಾಣಿಕೆ ಮಾಡೋದಕ್ಕಿಂತ ಮೊದಲು ತರಬೇತಿ ತಗೊಂಡೆ ಅಂತ ಹೇಳಿದ್ರಿ ಸರ್. ನಾನು ಸರ್ ಹಾಸನಲ್ಲಿ ಪಶು ತರಬೇತಿ ಇಲಾಖೆ ಸರ್, ಅಲ್ಲಿ ಒಂದು 15 ಏನೋ ತರಬೇತಿ ಕೊಟ್ಟರು. ಅಲ್ಲಿ ತಗೊಂಡೆ, ಒಂದು ಸರ್ಟಿಫಿಕೇಟ್ ಕೊಟ್ಟರು ಅಲ್ಲಿ. ಮತ್ತೆ ಅದ್ರ ಮುಖಾಂತರ ನಾನು ಈ PMRY ಸ್ಕೀಮಲ್ಲಿ ಹಾಕಿದ್ದೆ, ಹಳೆಬೀಡು ಗ್ರಾಮೀಣ ಬ್ಯಾಂಕು. 20,000 ಕೊಟ್ಟರು. ನಾನು ಮಿಕ್ಕಿದ್ದ ಸ್ನೇಹಿತರು ಅಲ್ಲಿ ಇಲ್ಲಿ ಮನೆಯೆಲ್ಲ ಸಪೋರ್ಟ್ ತಗೊಂಡು ಶುರು ಮಾಡಿದೆ. 300 ಶುರು ಮಾಡಿದೆ ಅವಾಗ. ಇವಾಗ ಅದನ್ನೇ ಕಸಬಾಗಿ ಒಂದು 5,000 ಮರಿ ಸಾಕಕ್ಕೆ ಮಾಡ್ತಾ ಇದ್ದೀನಿ ಸರ್. ಈ 300 ಕೋಳಿ ಸಾಕಾಣಿಕೆ ಮಾಡಲಿಕ್ಕೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕಿತ್ತು, ಎಲ್ಲಿ ಮಾಡ್ಕೊಂಡ್ರಿ, ಹೆಂಗ್ ಮಾಡ್ಕೊಂಡ್ರಿ ಅದನ್ನ? ಸರ್, ನಾನಲ್ಲಿ ಊರ್ ಪಕ್ಕನೆ ಮಾಡ್ಕೊಂಡೆ. ನೀರಿನ ವ್ಯವಸ್ಥೆ ಬೇಕು. ಮೊದಲನೇದಾಗಿ ಸಣ್ಣ ಶೆಡ್ ಮಾಡ್ಕೊಂಡೆ, ಅದ್ರ ಜೊತೆ ಫ್ಲೋರ್ ಮಿಲ್ಲು ಮಾಡ್ಕೊಂಡಿದ್ದೆ. ಸಣ್ಣ ಶೆಡ್ ಮಾಡ್ಕೊಂಡು 300 ಸಾಕಕ್ಕೆ ಶುರು ಮಾಡಿದೆ. ಈಗ ಹೆಚ್ಚಾದ್ರಿಂದ ಅಲ್ಲಿ ಸಮಸ್ಯೆ ಆಗುತ್ತೆ ಅಂತ ಇಲ್ಲಿ ತೋಟದ ಹತ್ರ ಬಂದು ಜಾಸ್ತಿ ನೀರು ವ್ಯವಸ್ಥೆ ಮತ್ತು ಶೆಡ್ಡು ಎಲ್ಲ ಮಾಡ್ಕೊಂಡು ಅನುಕೂಲತೆ ಆಗ್ತಾಯಿದೆ ಸರ್. ಈಗ ವಾಸನು ಕೂಡ ಇಲ್ಲೇ ಮಾಡ್ತೀರಲ್ಲ ಸರ್? ವಾಸ ಪಕ್ಕದಲ್ಲೇ ಇರ್ಬೇಕು ಸರ್. ಕೋಳಿ ಸಾಕಾಣಿಕೆ ಅಂದ್ರೆ ಪಕ್ಕದಲ್ಲೇ ವಾಸ ಇದ್ರೆ ಮಾತ್ರ ಕೋಳಿ ಅದ್ರನ್ನ ನಿರ್ವಹಣೆ ಮಾಡಕ್ಕೆ ಅನುಕೂಲತೆ ಹೆಚ್ಚಾಗುತ್ತೆ ಸರ್. ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಹೊರಗಡೆ ಇಬ್ಬರು ದೂರ ಇದ್ರೆ. ಅದಕ್ಕೆ ಜವಾಬ್ದಾರಿ ಕೆಲಸ ಸರ್ ಅದು, ಅದರಿಂದ ಅದ್ರಲ್ಲಿ ಪಕ್ಕದಲ್ಲೇ ಇರ್ಬೇಕು ಸರ್. ಈ ಕೋಳಿ ಸಾಕಾಣಿಕೆ ಮಾಡ್ಲಿಕ್ಕೆ ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡಿದೀರ, ಏನೇನು ಮೂಲಭೂತ ಸೌಕರ್ಯ ಮಾಡ್ಕೊಂಡಿದೀರ, ಎಷ್ಟು ಖರ್ಚು ವೆಚ್ಚ ಆಯ್ತು, ಹೇಗೆ ಮಾಡ್ಕೊಂಡ್ರಿ ಸರ್? ನನೀಗ ಅಲ್ಲಿ ಒಂದ್ ಸ್ವಲ್ಪ ಕ್ರಾಪ್ ಲೋನ್ ತಗೊಂಡಿದ್ದೆ. ಕೋಳಿ ಫಾರಂ ಲೋನ್ ಅಂತ ಏನು ಕೊಡಲ್ಲ ಬ್ಯಾಂಕ್ ಅಲ್ಲಿ. ಕ್ರಾಪ್ ಲೋನ್ ತಗೊಂಡು ನಮ್ಮ ಫಾದರ್ ಹೆಸರಲ್ಲಿ ಸ್ವಲ್ಪ ಒಂದು 2 ಲಕ್ಷ, ಸ್ನೇಹಿತರ ಹತ್ರ ಒಂದು 2 ಲಕ್ಷ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಒಂದು 4-5 ಲಕ್ಷ ಆಯ್ತು ಸರ್. ಈಗ ಶೆಡ್ಡು 27-180 ಅಡಿ ಉದ್ದ ಕಟ್ಕೊಂಡಿನಿ, ಅದಕ್ಕೆ ನೀರಿನ ವ್ಯವಸ್ಥೆ ಮಾಡ್ಕೊಂಡಿನಿ ಸರ್. ಈಗ ಇನ್ನು ಮೆಟೀರಿಯಲ್ಸ್ ಎಲ್ಲ ಅದಕ್ಕೆ ಬೇಕಾದ ಮೆಟೀರಿಯಲ್ಸ್ ಎಲ್ಲ ಹಾಸನ ಪೂಜಾ ಪೋಲ್ಟ್ರಿ ಕೇರು ಅವ್ರ ಹತ್ರಲ್ಲಿ ನಾನು ಮುಂಚೆಯಿಂದ ವ್ಯವಹಾರಗಳನ್ನು ಮಾಡ್ಕೊತಿದ್ದೀನಿ. ಚೆನ್ನಾಗಿ ಸ್ಪಂದಿಸ್ತಾರೆ ನನಗೆ, ಚೆನ್ನಾಗಿದ್ದಾರೆ ನನ್ನ ಜೊತೆ ಅವರು. ಓಕೆ ಸರ್, ಅದ್ರ ಬಗ್ಗೆ ಮಾರ್ಕೆಟಿಂಗ್ ಎಲ್ಲ ಮಾಡ್ಕೊಡ್ತಾರೆ, ಅವ್ರದೇ ರೆಸ್ಪಾನ್ಸ್ ಎಲ್ಲ ಬರ್ತಾರೆ, ವಿಸಿಟ್ ಕೊಡ್ತಾರೆ, ಅವರೇ ಗೈಡ್ಲೈನ್ಸ್ ಕೊಡ್ತಾರೆ ಕೆಲವು ರೋಗಗಳ ಬಗ್ಗೆ, ಡಾಕ್ಟರ್ ಎಲ್ಲ ಕರ್ಕೊ ಬರ್ತಾರೆ, ಅವರೇ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಸರ್. ಮಮತಾ ಅವರೇ, ಈ ಕೋಳಿ ಸಾಕಾಣಿಕೆ ಮಾಡುವಾಗ ಪ್ರತಿ ದಿವಸ ಏನು ಕೆಲಸ ಇರುತ್ತೆ? ಪ್ರತಿದಿನ ಬೆಳಗ್ಗೆ ಅದು ಡ್ರಿಂಕರ್ ಎಲ್ಲ ತೊಳಿಬೇಕು, ಆಮೇಲೆ ಫೀಡ್ ಹಾಕ್ಬೇಕು, ಕೋಳಿ ಏನ್ ಮಾಡ್ತಿದೆ ಏನು ಮೇನ್ ಆಗಿ ನೋಡ್ಬೇಕು, ಅದು ಮಲಗಿರೋ ಕಡೆ ಎಲ್ಲ ಎಬ್ಬಿಸ್ಬೇಕು, ಗುಂಪು ಗುಂಪಾಗಿ ಕೂರಕ್ ಬಿಡಬಾರ್ದು, ಮೆಡಿಸನ್ ಎಲ್ಲ ಸರಿಯಾಗಿ ಹೋಗ್ತಿದ್ಯಾ ಅವಕ್ಕೆ ಏನು ನೋಡ್ಬೇಕು, ಡ್ರಿಂಕರ್ ಪೈಪು ಕರೆಕ್ಟ್ ಆಗಿದೆಯಾ, ಒಂದು ಡ್ರಿಂಕರ್ ಪೈಪ್ ಏನಾರು ಕಿತ್ತೋದ್ರೆ ಅದ್ ನೀರೆಲ್ಲ ವೇಸ್ಟ್ ಆಗ್ತಿರುತ್ತೆ, ಮತ್ತೆ ಅಲ್ಲಿ ಹುಳಗಳಾಗುತ್ತೆ, ಅದು ಸಮಸ್ಯೆ ಆಗುತ್ತೆ, ಅದೆಲ್ಲ ನೋಡ್ತಾ ಇರ್ಬೇಕು. ಈಗ ಒಂದು ದಿವಸ ಅಂತ ಹೇಳಿದ್ರೆ ಬೆಳಗ್ಗಿಂದ ಸಂಜೆವರೆಗೂ ನೋಡ್ತಾನೆ ಇರ್ಬೇಕು? ಇಲ್ಲ ಇಲ್ಲ, ಬೆಳಗ್ಗೆ ಒಂದ್ ಟೈಮ್ ಅಷ್ಟೇ ಕೆಲಸ ಇರುತ್ತೆ, ಅದೆಲ್ಲ ಮುಗಿಸಾದ್ಮೇಲೆ ಮತ್ತೆ ಪೈಪ್ಗಳು ನೋಡ್ತಾ ಇರ್ಬೇಕು, ಅಂದ್ರೆ ಒಂದಕ್ಕೊಂದು ಬಡ್ದಾಡಿದ್ರೆ ಪೈಪ್ ಕಿತ್ತೋಗುತ್ತೆ, ಅಂತ ಟೈಮ್ ಸ್ವಲ್ಪ ನೋಡ್ತಾ ಇರ್ಬೇಕು. ಡ್ರಿಂಕರ್ ಗಳನ್ನ ದಿವಸ ತೊಳಿಬೇಕು ಅಂತ ಹೇಳಿದ್ರಿ, ಯಾವ ಸಮಯದಲ್ಲಿ ತೊಳಿತೀರಾ ಮತ್ತೆ ಎಷ್ಟೊತ್ತು ಹಿಡಿಯುತ್ತೆ ಅದಕ್ಕೆ? ಬೆಳಗ್ಗೆ 7:30 ತೊಳಿಬೇಕು, ಬೆಳಗ್ಗೆ ತೊಳೆದ್ರೆ ಫ್ರೆಶ್ ನೀರು ಬರುತ್ತೆ, ಚೆನ್ನಾಗಿ ಕುಡಿಯುತ್ತೆ, ಅಂದ್ರೆ ತುಂಬಾ ಇರೋದ್ರಿಂದ 1-2 ಗಂಟೆ ಕಾಲ ಆಗುತ್ತೆ, ಎಲ್ಲ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ 2 ಗಂಟೆ ಫಾರಂ ಒಳಗಡೆನೆ ಇರ್ಬೇಕಾಗತ್ತೆ. ಕೋಳಿ ಸಾಕಾಣಿಕೆ ಮೊದಲು ಒಂದು ರೀತಿ ಇತ್ತು, ಈಗ ಅದರ ಸ್ವರೂಪ ಬದಲಾಗಿದೆ. ಮೊದಲು ನೀವೇ ಮರಿ ತರಬೇಕಿತ್ತು, ಸಾಕ್ಬೇಕಿತ್ತು, ಮಾರಾಟವನ್ನು ಕೂಡ ಮಾಡಬೇಕಾಗಿತ್ತು. ಈಗ ಅವರೇ ಮರಿಗಳನ್ನು ಕೊಡ್ತಾರೆ, ಮರಿಗಳಿಗೆ ಬೇಕಾದಂತ ಆಹಾರವನ್ನ ಕೊಡ್ತಾರೆ, ಮತ್ತೆ ಅದಕ್ಕೆ ಬೇಕಾದಂತ ಔಷಧಿಯನ್ನು ಕೂಡ ಕೊಡ್ತಾರೆ, ಅವರೇ ಅದನ್ನ ಮತ್ತೆ ವಾಪಸ್ಸು ಕೊಂಡುಕೊಳ್ತಾರೆ. ಈಗ ಬಹಳ ಬದಲಾಗಿದೆ, ಇದರಿಂದ ಅನುಕೂಲ ಆಗಿದೆಯಾ ಹೇಗೆ ಅಂತ? ತುಂಬಾ ಅನುಕೂಲ ಆಯ್ತು ಸರ್. ನಾವೀಗ ಅಲ್ಲಿ ಇಲ್ಲಿ ದುಡ್ಡು ಹಂಚ್ಬಿಟ್ಟು ಬಂಡವಾಳ ಹಾಕಿ ಲಾಸ್ ಮಾಡ್ಕೋಬೇಕಾಗತ್ತೆ. ಈಗ ಅವರೇ ಕೊಡೋದ್ರಿಂದ ಅವ್ರಿಗೆ ಮಾರ್ಕೆಟ್ ಕಾಂಟ್ಯಾಕ್ಟ್ಸ್ ಜಾಸ್ತಿ ಇರುತ್ತೆ, ನಮಗೆ ರಿಸ್ಕ್ ಇಲ್ಲ ಸರ್. ನಮಗೆ ಕೊಡ್ತಾರೆ, ನಾವು ಕೆಲಸ ಮಾಡ್ತೀವಿ, ಅದ್ರ ಪ್ರತಿಫಲ ಕೊಡ್ತಾರೆ ನಮಗೆ, ಕರೆಕ್ಟ್ ಟೈಮ್ಗೆ ಹಣನೂ ಕೊಡ್ತಾರೆ, ಬರ್ತಾರೆ, ವಿಸಿಟ್ ಆಗ್ತಾರೆ, ಎಲ್ಲ ಮಾಡಿ ಹೇಳ್ಕೊಡ್ತಾರೆ, ಮತ್ತೆ ಅದನ್ನೇ ಪರ್ಚೇಸ್ ಮಾಡ್ಕೊಂಡು ಅವರೇ ತಗೊಂಡೋಗ್ತಾರೆ. ಅವಾಗ ನಮ್ಗೆ ಹಣನೂ ಒಂದು ವಾರದಲ್ಲಿ ಲೆಕ್ಕ ತಗೊಂಡು ಎಲ್ಲ ಕೊಡ್ತಾರೆ ಸರ್, ಅದ್ರ ಬಗ್ಗೆ 2 ಮಾತಿಲ್ಲ. ಅದರಿಂದ ಅನುಕೂಲತೆ ನಮ್ಗೆ ಹೆಚ್ಚು ಅನುಕೂಲತೆ ಆಗಿದೆ ಸರ್. ಈಗ ಅದೇ ಡೈಲಿ ನಾವು ಬಹಳ ಗಮನಿಸಿ ಕೆಲಸ ಮಾಡ್ಬೇಕಾಗತ್ತೆ, FCR ಬರಲಿಲ್ಲ ಅಂದ್ರೆ ಅವ್ರಿಗೂ ಸಮಸ್ಯೆ ಆಗುತ್ತೆ, ನಮಗೂ ಸಮಸ್ಯೆ ಆಗುತ್ತೆ. ನೀಟಾಗಿ ಮೇಂಟೈನ್ ಮಾಡಿ ಕೆಲಸ ಮಾಡಿದ್ರೆ ಅನುಕೂಲತೆ ಹೆಚ್ಚಿದೆ ಸರ್. ಏನು FCR ಅಂತ ಅಂದ್ರೆ ಸರ್? ಈಗ ಇಷ್ಟು ಕೋಳಿ ಫೀಡ್ ತಿಂದು ಇಷ್ಟು ತೂಕ ಬರಬೇಕು ಅಂತ. ಈಗ ಕೋಳಿ ಜಾಸ್ತಿ ಫೀಡ್ ತಿಂದು ಕಡಿಮೆ ತೂಕ ಬಂದ್ರೆ ನಮಗೂ ಲಾಸ್ ಆಗುತ್ತೆ, ಅವ್ರಿಗೂ ಲಾಸ್ ಆಗುತ್ತೆ, ಟನ್ನೇಜ್ ಬರಲ್ಲ. ಕಡಿಮೆ ಫೀಡ್ ತಿಂದು ಹೆಚ್ಚು ತೂಕ ಬರ್ಬೇಕು ಸರ್. ಆತರ ನಾವು ಅದನ್ನ ಸ್ವಚ್ಛತೆ ಕಾಪಾಡಿ ಅದನ್ನ ಉಯ್ಯೆಲ್ಲ ಅದನ್ನ ಟ್ವಿಸ್ಟ್ ಮಾಡಿ ನೊಣಗಳು ಮತ್ತೆ ಅದನ್ನ ನೀಟ್ನೆಸ್ ಮೇಂಟೈನ್ ಮಾಡಿದ್ರೆ ಮಾತ್ರ ಕರೆಕ್ಟ್ ಟೈಮಿಗೆ ಫೀಡು ನೀರು ವ್ಯವಸ್ಥೆ ಎಲ್ಲ ನೀಟಾಗಿ ಮಾಡಿದ್ರೆ ಮಾತ್ರ ಕರೆಕ್ಟ್ 40-42 ದಿವಸಗಳಿಗೆ ಕಟಾವ್ ಆಗುತ್ತೆ ಸರ್ ಬೆಳೆ. ಇಲ್ಲಾಂದ್ರೆ 2-3 ಡೇಸ್ ಜಾಸ್ತಿ ತಾಳುತ್ತೆ, ವೆಯ್ಟು ಲಾಸ್ ಬರುತ್ತೆ, ಅವಾಗ ಫೀಡ್ ಕನ್ಸಮ್ಷನ್ ಜಾಸ್ತಿ ತಾಳುತ್ತೆ, ಮತ್ತೆ ಲಾಸ್ ಆಗುತ್ತೆ, ಅವ್ರಿಗೂ ಲಾಸು ನಮಗೂ ಲಾಸ್ ಆಗುತ್ತೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ. ಮರಿಯಿಂದರೆ ಚೆನ್ನಾಗಿ ಬ್ರೂಡಿಂಗ್ ಎಲ್ಲ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ ಕರೆಕ್ಟ್ 40 ದಿವಸಕ್ಕೆ ಕಟಾವ್ ಆಗುತ್ತೆ ಸರ್. ಈಗ ಸ್ವಚ್ಛತೆ ಅಂತ ಅಂದ್ರೆ ಏನೇನು ಸ್ವಚ್ಛತಾ ಕಾರ್ಯ ಇರುತ್ತೆ? ಸ್ವಚ್ಛತೆ ಅಂದ್ರೆ ಫಸ್ಟು ಶೆಡ್ ಕ್ಲೀನ್ ಮಾಡ್ಬೇಕು, ಆಮೇಲೆ ಫಾರ್ಮಲಿನ್ ಅಂತ ಹೊಡಿತೀವಿ ಸರ್, ಫಾರ್ಮಲಿನ್ ದ್ರಾವಣ. ಅದಾದ್ಮೇಲೆ ನಾವು ಇದು ಮುಂಚೆ ಎಲ್ಲ ಜಾಸ್ತಿ ಸಾಮ್ರಾಣಿ ಹೊಗೆ ಹಾಕವು, ಸಾಮ್ರಾಣಿ ಹೊಗೆ ಹಾಕಿದ್ರೆ ಸ್ವಲ್ಪ ಬಹಳ ಚೆನ್ನಾಗಿ ಬೆಳೆ ಬರುತ್ತೆ ಸರ್. ಕಟ್ಟಂಗ್ ಕಟ್ಬಿಟ್ಟು ಸಾಮಾನ್ಯವಾಗಿ ಹಾಕಿದ್ರೆ ರೂಮ್ ತುಂಬ ಎಲ್ಲ ರೋಗಗಳು ಕೋಳಿದ ಹಳೆ ಕೋಳಿದೆಲ್ಲ ವಾಶ್ ಆಗ್ಬೇಕು ಸರ್. ಅದೆಲ್ಲ ಹೋದ್ರೆ ಮತ್ತೆ ನೆಕ್ಸ್ಟ್ ಬೆಳೆ ನೀಟಾಗಿ ಬರುತ್ತೆ ಸರ್. ಸಗಣಿ ಹಾಕಿ ಸಾರಿಸ್ತೀವಿ ನೆಲಕ್ಕೆ, ಆದ್ರಿಂದ ಅದು ಒಂದು ಪ್ಲಸ್ ಪಾಯಿಂಟ್ ಸರ್. ಜಾಸ್ತಿ ಸಗಣಿದೇ ನಮ್ಗೆ ಉಪಯೋಗ ದನಿನ ಸಗಣಿ. ಅದು ಹಾಕಿ ಸಾರಿಸಿದ್ರೆ ಎರಡು ದಿವಸದಲ್ಲೇ ಅದು ಕ್ಲೀನ್ ಆಗ್ಬಿಡುತ್ತೆ ಸರ್, ಸ್ಮೆಲ್ ಎಲ್ಲ. ಆಮೇಲೆ ಫಾರ್ಮರಿನ್ನು ವಿತ್ ಶೆಡ್ ಸ್ಪ್ರೇಯರ್ ಅವರೊಂದು ಕೊಡ್ತಾರೆ ಸರ್, ಶೆಡ್ ಸ್ಪ್ರೇಯರ್ ಅದು ಹೊಡಿತೀವಿ ಸರ್. ಹಾಂ, ಸುಣ್ಣ ಹಚ್ಚುತ್ತೀವಿ ಆಮೇಲೆ ಕಂಬಿಗಳಿಗೆ ಮತ್ತೆ ಪಿಲ್ಲರ್ಸ್ಗೆ ಸೈಡ್ ಗೋಡೆಗೆ ಎಲ್ಲ ಸುಣ್ಣನೇ ಹೆಚ್ಚು ಹೊಡೆಯೋದು, ಮತ್ತೆ ಚಿಕ್ಸ್ ಬರುತ್ತೆ, ಆಮೇಲೆ ಮತ್ತೆ ಪ್ರಾರಂಭ. ಎಲ್ಲ ಸ್ವಚ್ಛತಾ ಕಾರ್ಯಗಳನ್ನು ಮಾಡಿದ್ರೆ ಬೆಳೆ ನಮಗೆ ಚೆನ್ನಾಗಿ ಬರುತ್ತೆ. ಹಾ, ಈಗ ನೆಲಹಾಸು ಏನಿರುತ್ತೆ? ನೆಲಹಾಸು ಭತ್ತದೊಟ್ಟು, ಭತ್ತದೊಟ್ಟನ್ನ ಫರ್ ಡೇ ಒಂದ್ ದಿವಸದಲ್ಲೇ ಹಾಕ್ತಿವಿ, ಅದ್ರ ಮೇಲೆ ಪೇಪರ್ ಹಾಕ್ತಿವಿ, ಪೇಪರ್ ಹಾಕಿ ತ್ರೀ ಡೇಸ್ ಆದ್ಮೇಲೆ ಒಟ್ಟ ಮೇಲೆ ಬಿಡ್ತೀವಿ. ಆಮೇಲೆ ಫೀಡರು ಡ್ರಿಂಕರು ಸ್ಮಾಲ್ ಡ್ರಿಂಕರ್ ಎಲ್ಲ ಇದಾವೆ, ಅದಕ್ಕೆಲ್ಲ ವ್ಯವಸ್ಥೆ ಇದೆ ಸರ್. ಅದೆಲ್ಲ ಹಾಕೊಂಡು ಆಮೇಲೆ ಚೇಂಜ್ ಮಾಡ್ತಾ ಹೋಗ್ತಿವಿ, ಅದನ್ನ ಟ್ವಿಸ್ಟ್ ಮಾಡ್ತಾ ಇರ್ತೀವಿ ವದ್ಯ ಆಗದಂಗೆ. ಅದು ಡೈಲಿ ಮಾಡಿದ್ರೆ ಭಾಳ ಚೆನ್ನಾಗಿ ಗ್ರೋತ್ ಬರುತ್ತೆ ಸರ್, ವೆಯ್ಟ್ ಎಲ್ಲ. ನಮಗೆ ಸ್ವಲ್ಪ ಅನಿವಾರ್ಯ ಒಂದು ದಿವಸ ಮಾಡೋಕ್ಕಾಗಲ್ಲ ಅಂದರೆ ಒಂದು ದಿವಸ ಗ್ಯಾಪ್ ಕೊಟ್ಟು ಮಾರನೇ ದಿವಸ ಅಂತೂ ಮಾಡೇ ಮಾಡ್ತೀವಿ, ಅದರಿಂದ ನಮಗೆ ಅನುಕೂಲತೆ ಇದೆ ಸರ್. ಮತ್ತು ಲಾಸ್ಟ್ ಹೊತ್ತಿಗೆ ಅದನ್ನು ಖಾಲಿ ಮಾಡಿ ಮತ್ತೆ ಸ್ವಚ್ಛತೆ ಮತ್ತೆ ಪ್ರಾರಂಭ ಮಾಡ್ತೀವಿ ಸರ್. ಈ ಕೋಳಿ ಸಾಕಾಣಿಕೆ ಮಾಡೋ ಅಂತ ಸಂದರ್ಭದಲ್ಲಿ ಮಮತಾ ಅವರೇ, ಸಾಮಾನ್ಯವಾಗಿ ಏನೆಲ್ಲ ಕಾಯಿಲೆಗಳು ಅಥವಾ ರೋಗಗಳು ಬರೋಂತ ಸಾಧ್ಯತೆ ಇರುತ್ತೆ, ಅದನ್ನ ಹೆಂಗೆ ಗುರುತು ಮಾಡೋ ಅಂತದ್ದು ಸರ್? ಅದು ಕಾಯಿಲೆಗಳೆಲ್ಲ ಬರ್ತಾ ಇರುತ್ತೆ, ನಮ್ಮ ಸೂಪರ್ವೈಸರ್ ಬರ್ತಾರೆ, ಅವ್ರು ನೋಡ್ತಿರ್ತಾರೆ. ಇದರಲ್ಲಿ ಫಸ್ಟು ಒಂದು 8 ದಿನಕ್ಕೊಂದು ವ್ಯಾಕ್ಸಿನ್ ಮಾಡ್ತೀವಿ, 15 ದಿನಕ್ಕೊಂದು ವ್ಯಾಕ್ಸಿನ್ ಮಾಡ್ತೀವಿ. ಆ ವ್ಯಾಕ್ಸಿನ್ ಮಾಡುವಾಗ ಗೊತ್ತಾಗ್ತಿರುತ್ತೆ ಅದು ಮಲಗಿರೋದು ಹೆಂಗೆ ಮಲಗಿರುತ್ತೆ, ಮತ್ತು ಅದು ಗುಂಪು ಗುಂಪಾಗಿ ಕೂತಾಗ ಏನಾಗ್ತಿರುತ್ತೆ ಅದೆಲ್ಲ ಗೊತ್ತಾಗುತ್ತೆ. ಅದಕ್ಕೆಲ್ಲ ಮೆಡಿಸನ್ ತಂದು ಕೊಡ್ತಾರೆ, ಮಾಡ್ತಾ ಇರ್ತೇವೆ ಸರ್. ಈಗ 5,000 ಕೋಳಿಯನ್ನ ಸಾಕಾಣಿಕೆ ಮಾಡಲಿಕ್ಕೆ ಸಾಮಾನ್ಯವಾಗಿ ಎಷ್ಟು ನೀವು ಖರ್ಚು ಮಾಡ್ತೀರಾ? ಕೋಳಿ ಸಾಕಾಣಿಕೆ ಅನ್ನೋದು ಇವತ್ತು ಲಾಭದಾಯಕವಾಗಿ ಇದೆಯೋ ಇಲ್ವೋ ಹೇಗೆ ಅಂತ ಸರ್? ಲಾಭದಾಯಕ ಆಗುತ್ತೆ ಸರ್, ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನೀಟಾಗಿ ಮೇಂಟೈನ್ ಮಾಡಿದರೆ ಖರ್ಚು ಬರುತ್ತೆ ಸರ್. ನಮಗೆ ಹೆಚ್ಚು ಕಮ್ಮಿ 10,000-12,000 ಖರ್ಚು ಬರುತ್ತೆ. ಎಲೆಕ್ಟ್ರಿಕ್ ಚಾರ್ಜು, ಸೌದೆ, ಒಂದು 3,000 ಸೌದೆ ಬೇಕಾಗುತ್ತೆ ಸರ್. ಆಮೇಲೆ ಒಂದು 1,500 ಕರೆಂಟ್ ಚಾರ್ಜ್ ಬರುತ್ತೆ. ಆಮೇಲೆ ಹೂಯಿಂದು ಖರ್ಚು ಬರುತ್ತೆ ಸರ್. ಗೊಬ್ಬರಗಳು ಸ್ವಲ್ಪ ಈಗ ಮಳೆಗಳ ಬರಗಾಲ ಆದ್ರಿಂದ ಗೊಬ್ಬರ ಸೇಲ್ಸ್ ಮೂಮೆಂಟ್ ಕಡಿಮೆ ಇದೆ. ನಾವೇ ಉಪಯೋಗಿಸ್ಕೊಂಡ್ರೆ ಅದನ್ನು ಉಪಯೋಗ ಜಾಸ್ತಿ ಆಗುತ್ತೆ. ನಾವು ಸೇಲ್ಸ್ ಮಾಡೋದ್ರಿಂದ ಅದರಲ್ಲಿ ಒಂದು 3,000-4,000 ಕಡಿಮೆ ಆಗುತ್ತೆ. ಅನುಕೂಲತೆ ಇದೆ ಸರ್, ತುಂಬ ಅನುಕೂಲ ಆಗುತ್ತೆ. ಬಾಳೆಗೆ ಅಡಿಕೆ ಗಿಡಕ್ಕೆ ಎಲ್ಲ ಹಾಕಿದ್ರೆ ನಾವೇ ಉಪಯೋಗಿಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಅದು ಗೊಬ್ಬರ ಅದು ಹೊರಗಡೆ ಜನಗಳಿಗೆ ಕೊಡ್ತೀವಿ, ಪಕ್ಕ ಪಕ್ಕದವರಿಗೆಲ್ಲ, ಹಂಗಾಗಿ ಅನುಕೂಲ ಆಗುತ್ತೆ. ಸುಮಾರು 40 ದಿವಸಗಳ ಕಾಲ ನೀವು ಸಾಕಾಣಿಕೆಯನ್ನ ಮಾಡಿ ಕೋಳಿಯನ್ನ ಅವರಿಗೆ ಕೊಡ್ತೀರಾ, ನಿಮಗೆ ಎಷ್ಟು ಹಣ ಕೊಡ್ತಾರೆ ಸರ್? ಈಗ ಕೆಜಿ ಲೆಕ್ಕ ಸರ್. ಅದು ಕೆಜಿಗೆ ಒಳ್ಳೆ FCR ಬಂದ್ರೆ, ಮುಂಚೆ ಎಲ್ಲ ಚೆನ್ನಾಗಿ FCR ಬಂದ್ರೆ 7,500-7,800 ಬರೋದು, ಅವಾಗ 60,000-65,000 ದುಡ್ಡು ಸಿಗ ಸರ್. ಈಗ ಎಲ್ಲ ಲಾಸ್ ಬಂತು ಸರ್, ಕೋವಿಡ್ ಬಂತು, ಅವಾಗ ಮರಿ ಎಲ್ಲ ಸಾಯಿಸಿರು, ಮತ್ತೆ ಈಗ 2 ಸರಿ ಲಾಕ್ಡೌನ್ ಆಯ್ತು, ಅವಾಗೆಲ್ಲ ಸಮಸ್ಯೆ ಸರ್. ಅವರು ಮೇಂಟೆನೆನ್ಸ್ ಎಲ್ಲ ಸಿಕ್ಕಾಪಟ್ಟೆ ಖರ್ಚು ಬಂತು ಅವ್ರು ನಮ್ಮ ಬಾಸ್ಗೆ. ಅವಾಗ ಸ್ವಲ್ಪ 5 ರೂಪಾಯಿ ಕೊಡ್ತಾ ರೀ ಕೆಜಿನ, 5 ರೂಪಾಯಿ ಕೊಡ್ತಾರೆ. ನಾವು ಎಷ್ಟು ಟನ್ ಬೆಳಿತೀವಿ ಅದ್ರ ಮೇಲೆ ಡಿಪೆಂಡ್ ಸರ್. ಒಂದು 1 ಟನ್ ಬೆಳೆದ್ರೆ 50,000 ಸಿಗುತ್ತೆ. ಹಾಂ, ನೀಟಾಗಿ ಬೆಳೆದ್ರೆ 2 ಕೆಜಿ 200 ಗ್ರಾಮ್ ಬರ್ಬೇಕು ಸರ್. ಅದು ಬರಲಿಲ್ಲ ಅಂದ್ರೆ 1 ಟನ್ ಅಂತೂ ಬಂದೇ ಬರುತ್ತೆ. ಹೆಂಗೆ ನಾವು ಒಂದು ಸ್ವಲ್ಪ ಇದು ಮಾಡಿದ್ರೆ ಬಂದೇ ಬರುತ್ತೆ, 50,000 ಸಿಗುತ್ತೆ. ಒಂದು ಬೆಳೆಗೂ ಇನ್ನೊಂದು ಬೆಳೆಗೂ ಎಷ್ಟು ದಿವಸ ಗ್ಯಾಪ್ ಇರುತ್ತೆ ಸರ್? 20-30 ದಿವಸ ತನಕ. ಒಂದು 30 ದಿವಸ ಅಂತೂ ಬೇಕೇ ಬೇಕು ಸರ್. ಅದು ನೀಟಾಗಿ ಎಲ್ಲ ಮಾಡಿ ರೆಡಿ ಮಾಡಿ ಶೆಡ್ ಸ್ಪ್ರೇ ಮಾಡಿ ಅದೆಲ್ಲ ಕ್ಲೀನ್ ಮಾಡಿ ಧೂಳೆಲ್ಲ ಹೊಡೆದು ನೀಟಾಗಿ ಮಾಡಿದ್ರೆ ಅದು 30 ದಿವಸ ಗ್ಯಾಪ್ ಆದರೆ ಚೆನ್ನಾಗಿ ಬೆಳಿಬೋದು ಸರ್. 5 ಬೆಳೆ ಅಂತೂ ಬೆಳಿಬೋದು ಸರ್ ವರ್ಷದಲ್ಲಿ. ಒಂದು ವರ್ಷದಲ್ಲಿ 5 ಬೆಳೆ ಬೆಳಿಬೋದು ಸರ್, ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ. ಈಗ ನಿಮ್ಮ ಮನೆತನಕ್ಕೆ ಮಾಡ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಸಾಕಾಗುತ್ತೆ ಇದರಿಂದ ಬರೋ ಅಂತ ಆದ ಜೀವನ ಮಾಡಕ್ಕೆ ಏನು ತೊಂದರೆ ಇಲ್ಲ ಸರ್, ಜೀವನ ಮಾಡ್ಬೋದು ಸರ್. ಏನು ತೊಂದರೆ ಇಲ್ಲ, ಜೀವನ ಮಾಡಕ್ಕೆ ಏನು ತೊಂದರೆ ಇಲ್ಲ, ಆಡಂಬರ ಅಲ್ಲ. ಮಾಮೂಲಿ ರೈತ ಏನು ಬದುಕಬೇಕು ಅದ್ರ ಅಷ್ಟು ಅದರಲ್ಲಿ ಬದುಕಬಹುದು ಸರ್. ಕೋಳಿ ಸಾಕಾಣಿಕೆ ಜೊತೆಗೆ ಮಮತಾ ಅವರೇ ದನಕರುಗಳನ್ನು ಕೂಡ ಸಾಕೊಂಡಿದ್ದೀರ, ಎಷ್ಟು ದನಕರುಗಳು ಇದ್ದಾವೆ, ಏನೆಲ್ಲ ಅನುಕೂಲ ಮಾಡ್ಕೊಂಡಿದ್ದೀರ ಅದರಿಂದ? 2 ಹಸು ಇದೆ, 2 ಕರು ಇದೆ. ಹಸುವಿನಲ್ಲಿ ಹಾಲು ಕರೆದು ಹಾಕ್ತಿವಿ, ಅಂದ್ರೆ ಹಾಲಲ್ಲಿ ಜೀವನ ಮಾಡ್ಬೋದು, ಸಮಸ್ಯೆ ಏನಿಲ್ಲ. ಮತ್ತೆ ಗೊಬ್ಬರ ಎಲ್ಲ ಸಿಗುತ್ತೆ, ತೋಟಕ್ಕೆಲ್ಲ ಹಾಕ್ಬೋದು, ತೊಂದರೆ ಏನಿಲ್ಲ, ಚೆನ್ನಾಗಿದೆ. ಈಗ ತೋಟದ ಸಮೀಪದಲ್ಲೇ ಮನೆಯನ್ನ ನೀವು ಕಟ್ಕೊಂಡಿದ್ದೀರಾ, ಊರಿನಿಂದ ಹೊರಗಡೆ ಇದ್ದೀರಿ, ಹಂಗಾಗಿ ಹೊರ ಜಗತ್ತಿನ ಸಂಪರ್ಕ ಒಂದಷ್ಟು ಕಡಿಮೆ, ಒಬ್ಬರೇ ಇರ್ತೀರ, ಬೇಸರ ಅಂತ ಅನ್ಸಲ್ವಾ, ಏನ್ ಅನ್ಸುತ್ತೆ? ಇಲ್ಲ ಸರ್, ಬೇಸರ ಅಂತ ಏನ್ ಅನ್ಸಲ್ಲ. ಕೋಳಿ ಫಾರ್ಮ್ ಒಳಗಡೆಗೆ ಹೋದ್ರೆ ಅಲ್ಲೇ ಟೈಮ್ ಹೋಗುತ್ತೆ, ಮತ್ತೆ ಹಸುಗಳಿರುತ್ತೆ, ನನಗೆ ಟೈಮೇ ಸಿಗಲ್ಲ ಸರ್. ಕೆಲವು ಸರಿ ಜನಗಳು ಬಂದ್ರು ಅವ್ರ ಜೊತೆ ಮಾತಾಡಕ್ ಆಗ್ತಿರಲ್ಲ, ನನ್ನ ಕೆಲಸದಲ್ಲೇ ನಾನು ಮಗ್ನ ಆಗಿರ್ತೇನೆ. ಹಂಗಾಗಿ ನಾನು ಹೊರಗಡೆ ಕೆಲ್ಸಕ್ಕೆ ಹೋಗೋದ್ರಿಂದ ಅದು ಪ್ಲಸ್ ಅದ್ರ ಜೊತೆಗೆ ಸ್ವಸಹಾಯ ಸಂಘದ ಕೆಲಸ ಮಾಡೋದ್ರಿಂದ ನನಗೇನು ಸಮಸ್ಯೆ ಅಂತ ಅನ್ಸಲ್ಲ. ಆದಷ್ಟು ತುಂಬಾನೇ ಒಂಟಿಯಾಗಿ ಇರೋದು ಇಲ್ಲಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಈಗ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲಿ ಜನಗಳ ಜೊತೆ ಇರ್ತೀನಿ, ಮನೆಗೆ ಬಂದ್ಮೇಲೆ ಒಬ್ಬಂಟಿಯಾಗಿ ಕೆಲಸ ಮಾಡ್ತೇನೆ. ಹೊರಗಡೆ ಕೂಡ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಿ, ಎಲ್ಲಿ ಮಾಡ್ತೀರಾ, ಏನ್ ಕೆಲಸ ಮಾಡ್ತೀರಿ? ಸರ್, ಇದು ಹಡಗೂರು ಗ್ರಾಮ ಪಂಚಾಯತ್ ಅಲ್ಲಿ ಯಗಚಿ ಸಂಜೀವಿನಿ ಒಕ್ಕೂಟ ಅಂತ ಇದೆ. ಆ ಒಕ್ಕೂಟದಲ್ಲಿ MBK ಅಂದ್ರೆ ಮುಖ್ಯ ಪುಸ್ತಕ ಬರಹಗಾರಾಗಿ ಕೆಲಸ ಮಾಡ್ತಿದ್ದೀನಿ. ಅಲ್ಲಿ ನನಗೆ 62 ಸಂಘ ಇದೆ, 7 ಒಕ್ಕೂಟ ಅಂತ ಇದೆ. ಅಲ್ಲಿ ನನಗೆ ಒಂದು 860 ಜನ ಮೆಂಬರ್ಸ್ ಇದ್ದಾರೆ. ಅವ್ರ ಜೊತೆಲ್ಲ ಒಡನಾಟ ಇರುತ್ತಲ್ಲ, ಹಂಗಾಗಿ ನನಗೆ ಬೇಜಾರ ಅಂತ ಏನು ಅನ್ಸಲ್ಲ. ಜಿಲ್ಲಾ ಪಂಚಾಯತಿಯಿಂದ ಆಯ್ಕೆಯಾಗಿ ಬಂದಿದ್ದು ನಾನು. ಜಿಲ್ಲಾ ಪಂಚಾಯತಿಯಿಂದ ನಮ್ಮ ಒಂದು ಒಕ್ಕೂಟಕ್ಕೆ 23 ಲಕ್ಷ ಅಮೌಂಟ್ ಕೊಟ್ಟಿದ್ದಾರೆ. ಪ್ಲಸ್ ಅದ್ರ ಜೊತೆಗೆ ಮತ್ತೆ 10 ಲಕ್ಷದ್ದು ಟ್ರ್ಯಾಕ್ಟ್ರು ನೇಗ್ಲುಗಳು ಅದೆಲ್ಲ ಕೊಟ್ಟಿದ್ದಾರೆ. ಹಂಗಾಗಿ ನಾನು 33 ಲಕ್ಷದ ವ್ಯವಹಾರ ಅಲ್ಲಿ ಮಾಡಬೇಕಾಗುತ್ತೆ. ಜನಗಳಿಗೆ ದುಡ್ಡು ಕೊಟ್ಟು ಒಂದು ತಿಂಗಳಲ್ಲಿ ಒಂದ್ಸರಿ ರಿಕವರಿ ಮಾಡಬೇಕು. ಮತ್ತೆ ನನ್ನ ಜೊತೆಗೆ LCRP ಅಂತ ಅವ್ರು 3 ಜನ ಇರ್ತಾರೆ. ಅವ್ರ ಜೊತೆ ನಾನು ಕೆಲಸ ಮಾಡುವಾಗ ಟೈಮ್ ಆಗ್ತಾ ಇರುತ್ತೆ, ಗೊತ್ತಾಗ್ತಾ ಇರಲ್ಲ ಕೆಲಸ. ಈಗ ತೋಟದ ಕೆಲಸ ಮಾಡ್ಕೊಂಡು ಹೊರಗಡೆ ಕೆಲಸ ಮಾಡೋದು ಕೂಡ ತ್ರಾಸ ಅಂತ ಅನ್ಸಲ್ವ ನಿಮಗೆ? ಇಲ್ಲ ಸರ್, ಹಾಗೇನಿಲ್ಲ. ವಾರದಲ್ಲಿ ಒಂದಿನ ರಜೆ ಇರುತ್ತಲ್ಲ, ಆ ಟೈಮಲ್ಲಿ ಮನೆ ಕೆಲಸ ಎಲ್ಲ ಮಾಡ್ಕೋತೀನಿ. ಅಲ್ಲಂದ್ರೆ ನಮ್ಗೆ ಫೀಲ್ಡ್ ವರ್ಕ್ ಇರುತ್ತೆ, ಆಫೀಸ್ ವರ್ಕ್ ಇರುತ್ತೆ. ವಾರದಲ್ಲಿ ಒಂದು 5 ದಿನನಾದ್ರೂ ಅಲ್ಲಿ ಕೆಲಸ ಮಾಡ್ತಿರ್ತೀವಿ. ವಾರದಲ್ಲಿ ಒಂದಿನ ಏನ್ ಫ್ರೀ ಆಗಿ ಬೇಕಾದ್ರೆ ಕೆಲಸ ಮಾಡ್ಕೋಬಹುದು ಮನೆ ಹತ್ರ, ಅದೇನ್ ಕೇಳಲ್ಲ ಅವ್ರು. ಈಗ ಅಲ್ಲಿಗೆ ಪ್ರತಿ ದಿವಸ ಎಷ್ಟೊತ್ತಿಗೆ ಹೋಗ್ಬೇಕು ಮತ್ತೆ ಎಷ್ಟೊತ್ತಿಗೆ ಬರ್ತೀರಿ? ಪ್ರತಿದಿನ ಇಷ್ಟೇ ಟೈಮಿಂಗ್ಸ್ ಅಂತ ಏನಿಲ್ಲ ಸರ್, ನಮ್ ಫೀಲ್ಡ್ ವರ್ಕ್ ಜಾಸ್ತಿ ಇರುತ್ತೆ. ಫೀಲ್ಡ್ ಹೋಗ್ಬಿಟ್ಟು ಮಧ್ಯಾಹ್ನ ನಮ್ಗೆ ಆಫೀಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಮಧ್ಯಾಹ್ನ ಹೋಗಿ ಆಫೀಸ್ ಅಲ್ಲಿ ನಾವೇನ್ ಕೆಲಸ ಮಾಡಿದೀವಿ ಅದನ್ನೆಲ್ಲ ರೆಕಾರ್ಡ್ ಮಾಡಿಟ್ಟು ಬರ್ತೇವೆ ಸರ್. ಈಗ ಸ್ವಸಹಾಯ ಸಂಘದ ಮೂಲಕ ಕೃಷಿ ಯಂತ್ರಧಾರೆಯನ್ನು ಕೂಡ ನೀವು ನಡೆಸ್ತಾ ಇದ್ದೀರಾ, ಏನೇನ್ ಕೆಲಸ ಇರುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಏನೆಲ್ಲ ಅನುಕೂಲಗಳನ್ನ ಈ ಭಾಗದ ಜನರು ಮಾಡ್ಕೊಳ್ತಿದ್ದಾರೆ? ಸರ್, ಇಲ್ಲಿ ನನ್ಗೆ 5 ನೇಗ್ಲುಗಳು ಕೊಟ್ಟಿದ್ದಾರೆ, 2 ನೇಗ್ಲು ಒಂದು, 5 ನೇಗ್ಲದ ಒಂದು, ಮತ್ತೆ 7 ನೇಗ್ಲು ಒಂದು, ಆಮೇಲೆ ರಾಗಿ ಮತ್ತೆ ಜೋಳ ಎಲ್ಲ ಹಾಕೋಂತ ಮೆಷಿನ್ ಒಂದು ಕೊಟ್ಟಿದ್ದಾರೆ. ಹಂಗಾಗಿ ಇಲ್ಲಿ ಊರಲ್ಲಿ ಏನ್ ರೇಟ್ ಅಲ್ಲಿ ಮಾಡ್ತಾರೆ ಅದಕ್ಕಿಂತ 100 ರೂಪಾಯಿ ಕಡಿಮೆ ಅಲ್ಲಿ ನಾವು ಮಾಡ್ಕೊಡ್ಬೇಕಂತ. ಹಂಗಾಗಿ ರೈತರಿಗೆ ತುಂಬಾ ಹೆಲ್ಪ್ ಆಗಿದೆ ಸರ್. ಇದ್ರಲ್ಲಿ ಊರಲ್ಲಿ 900 ಇದ್ರೆ ನಮ್ಮ ಕೃಷಿ ಯಂತ್ರಧಾರೆಯಿಂದ 800 ರೂಪಾಯಿ ಕೊಡ್ತೀವಿ. ತುಂಡು ತುಂಡು ಜಮೀನಿರೋಂತರು ಹೋಗಿ ಒಡ್ಸೋದು ಕಷ್ಟ ಪಡೋರು ಫಸ್ಟು. ಈಗ ನಮ್ದೇ ಟ್ರ್ಯಾಕ್ಟರ್ ಇರೋದ್ರಿಂದ ಅವರೆಲ್ಲ ಸಂಘ ಸದಸ್ಯರು ಇರ್ತಾರೆ, ಅವ್ರು ಕೇಳಿದಾಗ ನೀಟಾಗಿ ಮಾಡ್ಕೊಡ್ಬೇಕು. ಹಂಗಾಗಿ ಅವರು ತುಂಡು ಜಮೀನು ಇರೋಂತರ್ಗೆ ತುಂಬಾ ಅನುಕೂಲ ಆಗಿದೆ ಸರ್. ಈಗ ಸಂಘದ ಸದಸ್ಯರಿಗೆ ಮಾತ್ರ ಈ ಸೇವೆ ದೊರಕುತ್ತೋ ಅಥವಾ ಎಲ್ರಿಗೂ ದೊರಕುತ್ತೋ? ಇಲ್ಲ, ಎಲ್ರಿಗೂ ದೊರಕುತ್ತೆ. ಸಂಘ ಸದಸ್ಯರಿಗೆ ಮೊದಲ ಆದ್ಯತೆ ಇರುತ್ತೆ. ಹಿಂದೆಲ್ಲ ಈ ತರದ್ದು ಅನುಕೂಲಗಳು ಇರಲಿಲ್ಲ, ಕೃಷಿ ಯಂತ್ರಧಾರೆ ಈ ತರದ ಅನುಕೂಲಗಳು ಇರಲಿಲ್ಲ. ಬೇರೆ ಯಾರೋ ಖಾಸಗಿ ಅವ್ರ ಹತ್ರ ಟ್ರ್ಯಾಕ್ಟರ್ ಇರ್ತಾ ಇತ್ತು ಅಥವಾ ಬಿತ್ತನೆ ಕೂರ್ಗೆ ಇರ್ತಾ ಇತ್ತು, ಅದನ್ನ ಬಾಡಿಗೆಗೆ ತಂದು ಮಾಡ್ಕೋಬೇಕಾಗಿತ್ತು. ಈಗ ಸರ್ಕಾರವೇ ಈ ತರದ ಯೋಜನೆ ಮಾಡಿರೋದ್ರಿಂದ ರೈತರಿಗೆ ಏನ್ ಅನುಕೂಲ ಆಗುತ್ತೆ? ರೈತರಿಗೆ ತುಂಬಾ ಅನುಕೂಲ ಸರ್. ಈಗ ಅವರು ಜಾಸ್ತಿ ಜಮೀನ್ ಇದ್ರೆ ಮಾತ್ರ ಅವರು ಬಂದು ಹೊಡಿತೀವಿ ಅಂತ ಹೇಳೋರು ಖಾಸಗಿಯವರು. ನಮ್ದು ಆ ತರ ಅಲ್ಲ, ಅವ್ರದ್ದು 1/2 ಎಕರೆ ಜಮೀನ್ ಇದ್ರು ಕೂಡ ಹೋಗಿ ಹೊಡ್ಕೊಡ್ತೀವಿ, 1/4 ಎಕರೆ ಇದ್ರು ಹೋಗಿ ಹೊಡ್ಕೊಡ್ತೀವಿ. ಹಂಗಾಗಿ ಅವರೆಲ್ಲ ನಮ್ಮ ಸಂಘ ಸದಸ್ಯರಾಗಿರೋದ್ರಿಂದ ಇದರಿಂದ ತುಂಬಾ ಅನುಕೂಲ ಪಡ್ಕೊಂಡಿದ್ದಾರೆ ಅವರು. ಅಂದ್ರೆ ರೇಟು ಕೂಡ ಕಡಿಮೆ ಇರುತ್ತಲ್ವಾ, ಇಲ್ಲಿ 100 ರೂಪಾಯಿ ಕಡಿಮೆ ಆದ್ರೂ ಅವರ ದಿನನಿತ್ಯಕ್ಕೆ ಉಪಯೋಗ ಆಗುತ್ತೆ. ಹಂಗಾಗಿ ಖಾಸಗಿಯವ್ರ ಜೊತೆ ಬಿಟ್ಟು ಈಗ ನಮ್ಮ ಜೊತೆನೆ ತುಂಬಾ ವ್ಯವಹಾರ ಇಟ್ಕೊಂಡಿದ್ದಾರೆ. ನಾವೊಬ್ರು ಡ್ರೈವರ್ ಇಟ್ಕೊಂಡಿದೀವಿ, ತುಂಬಾ ಚೆನ್ನಾಗಿ ವ್ಯವಹಾರ ಆಗ್ತಿದೆ. ಹಣಕಾಸಿಂದೆಲ್ಲ ಒಡಿಸಿದಾರು 1 ದಿನದಲ್ಲಿ ಅಷ್ಟೇ, ಮತ್ತೆ ವಾಪಸ್ ಮಾಡ್ಬಿಡ್ತಾರೆ. ಸಮಸ್ಯೆ ಏನಿಲ್ಲ ಸರ್, ಚೆನ್ನಾಗಿ ಆಗ್ತಿದೆ. ಜೊತೆಗೆ ಇನ್ನೊಂದು ಟ್ರ್ಯಾಕ್ಟರ್ ಕೊಟ್ಟರು ಕೂಡ ಇದೇನು ಸಮಸ್ಯೆ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಒಕ್ಕೂಟದ ಸದಸ್ಯರಿಗೆ ನೀವು ಸಾಲವನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ರಿ, ಯಾವ್ಯಾವ ಕಾರಣಕ್ಕೆ ಸಾಲವನ್ನು ಕೊಡ್ತೀರಾ, ಸಾಲವನ್ನ ಸದ್ಬಳಕೆ ಮಾಡ್ತಾ ಇದಾರ ಹೇಗೆ? ಸರ್, ನಮ್ದು SC ಸಂಘ ಅಂತ ಬಂದ್ರೆ 1,25,000 ಕೊಡ್ತೀವಿ, ಜನರಲ್ ಸಂಘ ಅಂತ ಬಂದ್ರೆ 75,000 ಕೊಡ್ತೀವಿ. ಅಂದ್ರೆ ಒಬ್ಬ ಮೆಂಬರ್ಗೆ 25,000 ತರ ಕೊಡ್ತೀವಿ. ಅವರು ಹಸು ತಗೊಂಡಿದ್ದಾರೆ, ಒಬ್ಬ ಕಂಪ್ಯೂಟರ್ ಸಿಸ್ಟಮ್ ತಗೊಂಡಿದ್ದಾರೆ, ಆಮೇಲೆ ಒಂದು ಕಂಪ್ಯೂಟರ್ ಸೆಂಟ್ರೇ ಮಾಡ್ಕೊಂಡಿದ್ದಾರೆ, ಒಬ್ರು ಬಳೆ ವ್ಯಾಪಾರ ಮಾಡ್ತಿದ್ದಾರೆ, ಟಗರು ತಗೊಂಡಿದ್ದಾರೆ. ಸುಮಾರು ಜನ ಏನೇನ್ ಮಾಡಿದಾರೆ ಎಲ್ಲ ಹೋಗಿ ನೋಡಿ ರೆಕಾರ್ಡ್ ಮಾಡಿದೀವಿ. ತುಂಬಾ ಚೆನ್ನಾಗಿ ಅನುಕೂಲ ಆಗ್ತಿದೆ ಸರ್. ಇದು ತಿಂಗಳಲ್ಲಿ ಒಂದ್ಸರಿ ಅವರು ಮರುಪಾವತಿ ಮಾಡ್ತಿರ್ತಾರೆ, ಹಣ ಮತ್ತೆ ಬಡ್ಡಿ ಎರಡೂನು. ಹಂಗಾಗಿ ತಿಂಗಳ ತಿಂಗಳ ಅವ್ರಿಗೆ ಕಡಿಮೆ ಆಗ್ತಾ ಬರುತ್ತೆ, ಅವ್ರು ಕಟ್ಟೋ ಅಂತ ದುಡ್ಡು ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ಅವರಿಗೆ ತುಂಬಾ ಅನುಕೂಲ ಆಗಿದೆ ಅಂತ. ಮತ್ತೆ ನಮ್ಗೆ 23 ಲಕ್ಷ ಕೊಟ್ಟಿರ ಸಾಕಾಗ್ತಿಲ್ಲ, ಇನ್ನು ಬೇಕು ಅಂತ ನಾನು ಬೇಡಿಕೆ ಇಟ್ಟಿದ್ದೀನಿ. ಹಂಗಾಗಿ ಮುಂದಿನ ದಿನದಲ್ಲಿ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ತುಂಬಾ ಅನುಕೂಲ ಆಗ್ತಿದೆ ಸರ್ ಇದರಿಂದ ರೈತರಿಗೆಲ್ಲ. ಒಟ್ಟಾರೆ ಬೆಳಗ್ಗಿಂದ ಸಂಜೆವರೆಗೂ ಕೂಡ ಸಾಕಷ್ಟು ಕೆಲಸ ಇರುತ್ತೆ ನಿಮಗೆ, ಮನೆಯಲ್ಲೂ ಕೆಲಸ ಇರುತ್ತೆ, ತೋಟದಲ್ಲಿ ಕೆಲಸ ಇರುತ್ತೆ, ಅದ್ರ ಜೊತೆಗೆ ನೀವು ಹೊರಗಡೆ ಏನ್ ಕೆಲಸ ಮಾಡ್ತಿರೋ ಅಲ್ಲಿಯೂ ಕೂಡ ಸಾಕಷ್ಟು ಕೆಲಸ ಇರುತ್ತೆ. ತುಂಬಾ ಬ್ಯುಸಿ ಆಗಿರ್ತೀನಿ, ತುಂಬಾ ತ್ರಾಸ ಆಗುತ್ತೆ ಅಂತ ಅನ್ಸುತ್ತೆ ಹೆಂಗೆ? ಇಲ್ಲ ಇಲ್ಲ ಸರ್, ಆತರ ಏನಿಲ್ಲ. ಅಂದ್ರೆ ಒಂದೊಂದ್ ದಿನ ತುಂಬಾ ಬಿಸಿ ಅಂದ್ರೆ ಕಲೆಕ್ಷನ್ ಎಲ್ಲ ಇರುವಾಗ ಬಿಸಿ ಆಗುತ್ತೆ. ನನ್ ಜೊತೆಗೆ ಅವ್ರ ಮೂರ್ ಜನ ಎಲ್ಸಿಆರ್ಪಿಗಳು ಇರ್ತಾರಲ್ಲ, ಅವ್ರು ಸಪೋರ್ಟ್ ಮಾಡ್ತಾರೆ, ಸಮಸ್ಯೆ ಏನಿಲ್ಲ. ಮತ್ತಿನ್ನೇನಾದ್ರು ಉಳಿದಿದ್ದು ಸಮಸ್ಯೆ ಇದ್ರೆ ನಮ್ಮ ಮೇಲ್ವಿಚಾರಕರು ಇದಾರೆ, ಅವರೆಲ್ಲ ಬಂದು ರೆಡಿ ಮಾಡ್ಕೊಟ್ಟು ಹೋಗ್ತಾರೆ, ತೊಂದರೆ ಏನಿಲ್ಲ ಸರ್. ಈಗ ಸಾಲ ಪಡೆದಂತವರು ಹಣ ಮರುಪಾವತಿ ಸರಿಯಾದ ಸಮಯಕ್ಕೆ ಸರಿಯಾಗಿ ಮಾಡ್ತಾರೋ ಅಥವಾ ಏನಾದರೂ ಸಮಸ್ಯೆಗಳು ಬರುತ್ತಾ? ಒಂದ್ ವೇಳೆ ಸಮಸ್ಯೆ ಬಂದ್ರೆ ಹೇಗೆ ಬಗೆಹರಿಸ್ತೀರಾ ಅದನ್ನ? ಇಲ್ಲ ಸರ್, ಇಲ್ಲಿ ತನಕ ಆತರ ಸಮಸ್ಯೆ ಅಂತ ಏನು ಬಂದಿಲ್ಲ. ಇಲ್ಲಿ ಹಡಗೂರಲ್ಲಿ ಕೋವಿಡ್ ಜಾಸ್ತಿ ಆಗಿತ್ತು, ಹಂಗಾಗಿ ಒಂದ್ ತಿಂಗಳು ಮಾತ್ರ ಕಲೆಕ್ಷನ್ ಎಲ್ಲ ನಿಲ್ಸಿದ್ದು. ನೆಕ್ಸ್ಟ್ ತಿಂಗಳು ಎರಡ್ ತಿಂಗಳದು ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಕೆಲವು ಜನದ ಹತ್ರ ಇರುತ್ತೆ, ಕೆಲವು ಜನದ ಹತ್ರ ಇರಲ್ಲ, ಹಂಗಾಗಿ ಬೇಡ ಅಂತ ನಾವು 24 ತಿಂಗಳು ಕಂತು ಕೊಟ್ಟಿದ್ದು, ಮತ್ತೆ ಒಂದ್ ತಿಂಗಳು ಜಾಸ್ತಿ ಮಾಡಿ 25 ತಿಂಗಳು ಮಾಡಿದೀವಿ. ಈಗ ಸಮಸ್ಯೆ ಏನಿಲ್ಲ ಸರ್, ಆಯಾ ತಿಂಗಳದ ಆಯಾ ತಿಂಗಳು ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ತಾರೆ. 1.5 ಎಕರೆ ಜಮೀನ್ ಇದೆ ಅಂತ ಹೇಳಿದ್ರಿ ಮಹೇಶ್ ಅವರೇ, ಏನೇನು ಬೆಳ್ಕೊಳ್ತೀರಾ ಅದರಲ್ಲಿ? ಸರ್, ಹೆಬ್ಬಾಳವರೇ ಹಾಕ್ತಿವಿ, ಆಮೇಲೆ ಅರ್ಧ ದನಿಗೆ ಮೇವು ಹಾಕ್ತಿವಿ. ಒಂದ್ 10 ಕ್ವಿಂಟಲಿ ಯಾವಾಗ್ಲೂ ನೇಪಿಯರು ಹಸುಗಳಿಗೆ ಅದು ಚಾಪ್ ಕಟ್ಟರ್ ಇದೆ, ಚಾಪ್ ಕಟ್ಟಲ್ಲಿ ಪುಡಿ ಮಾಡಿ ಅದನ್ನ ಉಪಯೋಗಿಸ್ಕೊಂಡು ಸ್ವಲ್ಪ ಕೆಲಸ ಬೇರೆ ಕೆಲಸ ಮಾಡ್ಕೊಂತೀವಿ ಸರ್. ಆಮೇಲೆ ಮಧ್ಯಾಹ್ನದ ಮೇಲೆ ನಂತರ ಹಸುಗಳು ಮೇಸ ಕೆಲಸ ಸರ್. ಹಂಗಾಗಿ ಆಮೇಲೆ ಮತ್ತೆ ಹೆಬ್ಬಾಳವ್ರೆ ಹಾಕಿದ್ರೆ 3 ತಿಂಗಳು ಕಟಾವಾಗುತ್ತೆ, ಮತ್ತೆ ರಾಗಿ ಬಿತ್ತತೀವಿ ಸರ್. ರಾಗಿ ಬಿತ್ತಿ ರಾಗಿ ಒಂದ್ 25-30 ವರೆ ಹುಲ್ಲು ಹಸುಗಳಿಗೆ ಅನುಕೂಲ ಆಗುತ್ತೆ, ಅದರಿಂದ ಪ್ರಯೋಜನ ಇದೆ ಸರ್, ನಮ್ಗೆ ಅನುಕೂಲ ಆಗುತ್ತೆ. ಹೆಬ್ಬಾಳವ್ರೆ ಯಾವ ಸಂದರ್ಭದಲ್ಲಿ ಬಿತ್ತನೆ ಮಾಡ್ತೀರಾ ಮತ್ತೆ ಯಾವಾಗ ಅದು ಫಸಲು ಬರುತ್ತೆ? ಸರ್, ಮುಂಗಾರು ಬೆಳೆ ಸರ್. ಅದು ಮುಂಗಾರು ಬೆಳೆ ಅಂತಂದ್ರೆ ಬಂಡ ಮಳೆ ಜಾಸ್ತಿ ಹತ್ತಿ ಎಲ್ಲ ಹಾಕ್ತಾರೆ ಸರ್. ಹತ್ತಿ ಹಾಕೋ ಟೈಮಲ್ಲಿ ಅದು ಹೆಬ್ಬಾಳವ್ರನ್ನ ಹಾಕ್ಬಿಡ್ತೀವಿ ಸರ್. ಅದು 3 ತಿಂಗಳಿಗೆ ಕಟಾವು ಸರ್. ಅದು ಮಾರ್ಕೆಟ್ಗೆಲ್ಲ ಎಲ್ಲ ಹಡುಗರಿಗೆ ಬರ್ತಾರೆ, ಲಾರಿನಲ್ಲಿ ಮಾರ್ಕೆಟ್ ಎಲ್ಲ ಇಲ್ಲೇ ಮಾಡ್ಕೊಂತಾರೆ, ತಗೊಂಡು ಹೋಗ್ತಾರೆ ಅವರು. ನಾವು ಆಮೇಲೆ ಅದನ್ನ ಕ್ಲೀನ್ ಮಾಡಿ ರಾಗಿ ಬಿತ್ಕೊಂತೀವಿ ಸರ್. ರಾಗಿ ಮತ್ತೆ ಬೇಸಿಗೆ ಜೋಳ ದನಿಗೆಲ್ಲ ಹಾಕೋಣದೆಲ್ಲ ಮಾಡ್ಕೊಂತೀವಿ. ಹೆಬ್ಬಾಳವ್ರದ್ದು ಏನು ವಿಶೇಷ ಸರ್? ಅದು ಕಾಳು ಚೆನ್ನಾಗಿದೆ ಸರ್, ಅದು ಬೇಗ ಬರುತ್ತೆ. ಆಮೇಲೆ ಅದಕ್ಕೇನು ಒಂದ್ ಸ್ಪ್ರೇ ಮಾಡಿರತ್ತು ಹುಳ ಗಿಳ ಬರ್ದಂಗೆ, ಅದು ಬೇಗ ಕಟಾವಾಗತ್ತೆ ಸರ್. ಅದು ಅಂದ್ರೆ 15-25 ವರ್ಗೂ ಮುಂಗಂಡ್ ಹಾಕ್ಬಿಟ್ರೆ 30 ರೂಪಾಯಿವರೆಗೂ ಓಡ್ಸ್ ಸರ್ ಈ ವರ್ಷ. ಕೆಲವರಿಗೆ ಒಳ್ಳೆ ಇಳುವರಿ ಬಂದು ಅದೇ ಆಯ್ತು ಸರ್. ಈಗ ಕೆಲವರಿಗೆ ಒಂದು 15-20 ಕ್ವಿಂಟಲ್ವರೆಗೂ ಕುಯ್ದಾರೆ, ಒಂದು ಅನುಕೂಲ ಆಯ್ತು ಸರ್. ಕೆಲವು ರೈತರುಗಳಿಗೆಲ್ಲ ಅದು ಹಾಕಿ ದುಡ್ಡು ಮಾಡ್ಕೊಂಡ್ರೆ ಸರ್ ಮುಂಗಂಡು, ಜಾಗೃತಿ ಮಾಡಿಕೊಂಡ್ರೆ ಅದು ಬಹಳ ಅನುಕೂಲ ಆಯ್ತು ಸರ್. ಅದು ಹೆಬ್ಬಾಳವ್ರೆ ಈಗ ಅದು ಒಂದ್ ಸೀಸನ್ ಆಗಿರೋದ್ರಿಂದ ಬೆಲೆನು ಚೆನ್ನಾಗಿ ಸಿಗುತ್ತಲ್ವ? ಸಿಗುತ್ತೆ ಸರ್. ಸರ್, ಎಲ್ಲ ಬೆಂಗಳೂರಿಗೆ ಹೋಗುತ್ತೆ ಲೋಡು, ಈಗ ಕೊನೆ ಕೊನೆಗೆ ಸ್ವಲ್ಪ ರೇಟ್ ಡೌನ್ ಆಯ್ತು. ಮುಂಚೆ ಎಲ್ಲ ಚೆನ್ನಾಗಿ 25 ತನಕ ಓಡ್ತು ಸರ್. ಎಷ್ಟೆಕರೆಗೆ ಹಾಕತ್ತೀರ ಹೆಬ್ಬಾಳವ್ರೆ? ಸರ್, 1 ಎಕರೆಗೆ ಹಾಕಂತೀನಿ. ಈಗ ರಾಗಿ ಏನು ನಿಮ್ಮ ಮನೆಗೆ ಬೇಕಾಗುವಷ್ಟು ಬೆಳ್ಕೊಳ್ತೀರ ವರ್ಷಕ್ಕೆ? ಹ್ಞೂ ಸರ್, ನನಗಂತೂ ಮನೆಗೆ ಬೇಕೇ ಬೇಕು ಸರ್. ಒಂದು 8-10 ಪ್ಯಾಕೆಟು ಹೋದ ಸರಿ 13 ಪ್ಯಾಕೆಟ್ ಬೆಳೆದಿದ್ದೆ, ಈ ಸರಿ ಒಂದು 10 ಪ್ಯಾಕೆಟ್ 12 ಪ್ಯಾಕೆಟ್ ಬೆಳೆಯೋಣ ಅಂತ ಎಲ್ಲ ರೆಡಿ ಮಾಡಿದ್ದೀನಿ. ಈಗ ಬಿತ್ತನೆ ಮಾಡ್ತಿರಲ್ಲ, ಬರೀ ರಾಗಿ ಮಾತ್ರ ಮಾಡ್ತೀರ, ಅವ್ರ ಜೊತೆಗೆ ಏನಾದರೂ ಅಕ್ಕಿ ಬೆಳೆ ಮಾಡ್ಕೊಳ್ತೀರ ಹೇಗೆ ಅಂದ್ರೆ? ಅದೇ ಅವರೇ ಗಿಡ ಹಾಕ್ತಿವಿ ಸರ್, ಹಬ್ಬವ್ರೆ. ಅದೊಂದು ಅಲ್ಲಲ್ಲಿ ದೂರ ದೂರಕ್ಕೆ ಹಾಕ್ತಿವಿ, ಮನೆಗೆ ಉಪಯೋಗಿಸಕ್ ಆಗತ್ತೆ ಸರ್. ಅದು ಏನ್ ಮಾರಾಟಕ್ಕೆ ಆಗಲ್ಲ, ಮನೆಗೆ ಉಪಯೋಗಿಸಕ್ಕೆ ಆಗುತ್ತೆ. ಈಗ ಈ ಕೋಳಿ ಸಾಕಾಣಿಕೆ ಮಾಡದೆ ದನಕರುಗಳನ್ನು ಸಾಕೊಳ್ಳದೆ ಬರೀ 1.5 ಎಕರೆನಲ್ಲಿ ನಾನು ಬದುಕ್ತೀನಿ ಅಂತ ಅಂದ್ರೆ ಸಾಧ್ಯ ಆಗ್ತಿತ್ತ ನಿಮ್ಗೆ? ಇಲ್ಲ ಸರ್, ಕಷ್ಟ ಆಗುತ್ತೆ. ಈ ಕಸಬು ಇದಿಲ್ದಿದ್ರೆ ತುಂಬಾ ಕಷ್ಟ ಸರ್ ರೈತರಿಗೆ. ಕಸಬು ಇದ್ರೆ ಮಾತ್ರ ಸರ್, ರೈತರ ಮಳೆ ಬರಲ್ಲ. ಅಕಸ್ಮಾತ್ ರಾಗಿ 13 ಪ್ಯಾಕೆಟ್ ಇದ್ದಿದ್ದು 5 ಪ್ಯಾಕೆಟಿಗೆ ಬರುತ್ತೆ ಮಳೆ ಹೋಗಿ. ಅವಾಗೆಲ್ಲ ಈಗ ಜೋಳ 2-3 ವರ್ಷದಲ್ಲಿ ಬೇಸಿಗೆ ಜೋಳ ಬರಲೇ ಇಲ್ಲ. ಒಂದು 2 ಟ್ರ್ಯಾಕ್ಟರ್ ಆಗತ್ತಕ್ಕೆ ಬರೀ 1/2 ಟ್ರ್ಯಾಕ್ಟರ್ ಆಯ್ತು. ಅವಾಗೆಲ್ಲ ಕಷ್ಟ ಆಗುತ್ತೆ ಸರ್. ಇದು ಈ ಸೈಡಲ್ಲಿ ಇದ್ರೆ ಉದ್ಯೋಗ, ಎಲ್ಲರೂ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. ಹಂಗಾಗಿ ಇದು ಇರ್ಲೇಬೇಕು ಸರ್. ಇದ್ರೆ ಅದನ್ನ ಯಾವ್ದಾದ್ರು ಎಲ್ಲ ಇಟ್ಕೊಳಕ್ಕೆ ಅನುಕೂಲ, ಇಲ್ಲಾಂದ್ರೆ ಆಗಲ್ಲ ಸರ್. ಮಮತಾ ಅವರೇ, ಒಟ್ಟಾರೆ ಕೃಷಿ ಏನನ್ಸುತ್ತೆ ನಿಮ್ಗೆ? ಕಷ್ಟ ಅಂತ ಅನ್ಸುತ್ತೋ ಅಥವಾ ಇಷ್ಟಪಟ್ಟು ಮಾಡ್ತಾ ಇದ್ರೆ ಹೇಗೆ? ಅದ್ ಹೆಂಗ್ ಅನ್ಕೋತೀವ ಹಂಗೆ ಸರ್. ನಾವು ಕಷ್ಟ ಅನ್ಕೊಂಡ್ರೆ, ಕಷ್ಟ ಇಷ್ಟಪಟ್ಟು ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ನಮ್ಮ ಅದಕ್ಕೆ ಏನು ಸಮಸ್ಯೆ ಅಂತ ಅನ್ನಿಸ್ತಿಲ್ಲ, ಇಷ್ಟಪಟ್ಟೆ ಮಾಡ್ತೇವೆ. ಒಟ್ಟಿಗೆ ಬದುಕು ಚೆನ್ನಾಗಿದೆ? ಚೆನ್ನಾಗಿದೆ ಸರ್. ಕಡಿಮೆ ಹಿಡುವಳಿನಲ್ಲೂ ಕೂಡ ಒಂದು ಒಳ್ಳೆ ಬದುಕನ್ನ ಕಟ್ಕೋಬಹುದು. ಕಟ್ಕೋಬಹುದು ಸರ್, ಸಮಸ್ಯೆ ಏನಿಲ್ಲ. ನೀಟಾಗಿ ಮಾಡ್ಕೊಂಡು ಹೋದ್ರೆ ಎಲ್ಲದೂ ಒಳ್ಳೇದಾಗುತ್ತೆ. ಒಳ್ಳೇದು ಮಹೇಶ್ ಅವರೇ ಮತ್ತು ಮಮತಾ ಅವರೇ, ಕಡಿಮೆ ಹಿಡುವಳಿ ಇದ್ರೂ ಕೂಡ ಅದ್ರ ಜೊತೆಗೆ ಒಂದಷ್ಟು ಉಪಕಸಬುಗಳು, ಕೋಳಿ ಸಾಕಾಣಿಕೆ ಮಾಡುವಂಥದ್ದು ಮತ್ತೆ ಹಸುಗಳನ್ನ ಸಾಕಾಣಿಕೆ ಮಾಡಿದಂಥದ್ದು, ಈ ತರದನ್ನ ಮಾಡಿಕೊಳ್ಳುವ ಮೂಲಕ ಕಡಿಮೆ ಹಿಡುವಳಿ ಇದ್ರೂ ಪರವಾಗಿಲ್ಲ, ನಾವೊಂದಷ್ಟು ಬದುಕನ್ನ ಕಟ್ಕೊಳ್ಬಹುದು ಅನ್ನುವಂಥದ್ದನ್ನ ತಾವು ತೋರಿಸ್ಕೊಟ್ಟಿದ್ದೀರಿ. ಚೆನ್ನಾಗಿ ಬದುಕಾಟವನ್ನು ಕೂಡ ಮಾಡ್ತಾ ಇದ್ದೀರಿ. ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ಇವತ್ತು ನಮ್ಮ ಕೇಳುಗರೊಂದಿಗೆ ತಾವಿಬ್ರು ಕೂಡ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್.